ಕಡೆ ತಮ್ಮ ನಾನು ನನ್ನ ತಂದೆ ಒಟ್ಟಿಗೆ ನಮ್ಮ ತೋಟದ ನಿರ್ವಹಣೆ ನಾನೇ ಮಾಡ್ತಾ ಇದ್ದೀನಿ. ಇನ್ನೊಬ್ಬ ತಮ್ಮ ಬೇರೆ ನೋಡ್ಕೊಳ್ತಾ ಇದ್ದಾನೆ. ತಂದೆಯವರು ಮೂಲತಃ ಕೃಷಿಕರ? ಹೌದು. ತಂದೆಯವ್ರಿಗೆ ಈಗ ಸಾಕಷ್ಟು ವಯಸ್ಸಾಗಿದೆ, ತಂದೆಯವರ ಅನುಭವದ ಬಗ್ಗೆ ನಿಮಗೆ ಏನು ಅನ್ಸುತ್ತೆ ಹೇಳಿ ಸರ್. ಅವರ ಒಂದು ಮಾರ್ಗದರ್ಶನದಲ್ಲೇ ನಾವು ಈಗ ಮುಂದೆ ಬೆಳೆಗಳನ್ನ ಮಾಡಿಕೊಂಡು ಈ ಕಾಫಿ ಕೃಷಿನ ನಡೆಸ್ಕೊಂಡು ಹೋಗ್ತಾ ಇರೋದು. ಅದು ತುಂಬ ಹೆಮ್ಮೆಯ ಒಂದು ವಿಷಯ. ಒಟ್ಟು 150 ಎಕರೆ ಜಮೀನಿದೆ, ಅದರಲ್ಲಿ ನೀವು ನಿರ್ವಹಣೆ ಮಾಡ್ತಾ ಇರ್ತಕ್ಕಂಥದ್ದು 100 ಎಕರೆ ಅಂದರೆ ನಿಮ್ಮ ತಮ್ಮನದು ಹಾಗೂ ನಿಮ್ಮದು ಸೇರಿ ಒಟ್ಟಿಗೆ ನಿರ್ವಹಣೆಯನ್ನು ಮಾಡ್ತಾ ಇದ್ರಿ. ತಮಗೀಗ 50 ವರ್ಷ ವಯಸ್ಸು. ತಾವು ಎಲ್ಲಿ ಗಂಟ ವಿದ್ಯಾಭ್ಯಾಸ ಮಾಡಿದಿರಿ ಸರ್? ನಾನು ಮಲ್ನಾಡ್ ಇಂಜಿನಿಯರಿಂಗ್ ಕಾಲೇಜ್ನಲ್ಲಿ ಬಿ ಇವರೆಗೂ ಮಾಡಿದೆ. ಫೈನಲ್ ಇಯರ್ ಬಿ ಇದ್ದಾಗ ನಾನು ತೋಟದ್ದು ನಿರ್ವಹಣೆಗೋಸ್ಕರ ವಾಪಸ್ಸು ತೋಟ ಐಗೂರಿಗೆ ವಾಪಸ್ ಬಂದೆ. ಯಾವ ಬ್ರಾಂಚನ್ನು ಆಯ್ಕೆ ಮಾಡ್ಕೊಂಡಿದ್ರಿ? ಕಂಪ್ಯೂಟರ್ ಸೈನ್ಸ್ ಬ್ರಾಂಚ್. ಬಹುಶಃ ನೀವು ಓದ ಸಂದರ್ಭದಲ್ಲಿ ಇಂಜಿನಿಯರಿಂಗಲ್ಲಿ ಅದರಲ್ಲೂ ಕಂಪ್ಯೂಟರ್ ಸೈನ್ಸ್ ಇಂಜಿನಿಯರಿಂಗ್ಗೆ ಸಾಕಷ್ಟು ಬೇಡಿಕೆ ಇತ್ತು. ತಾವು ಏನಕ್ಕೆ ಆ ಕ್ಷೇತ್ರವನ್ನು ಅಂತಂದರೆ ಇಂಜಿನಿಯರಿಂಗ್ ಕ್ಷೇತ್ರವನ್ನು ಬಿಟ್ಟು ಈ ಕಡೆ ಕೃಷಿಯತ್ತ ತಮ್ಮ ಮನಸ್ಸನ್ನು ವಾಲಿಸಿದ್ರಿ? ಹೌದು, ಈಗ ನಮ್ಮ ಜೊತೆಗಾರರು ಏನು ಇದ್ರು ಅವರೆಲ್ಲ ಈಗ ಆಚೆನೇ ಇದ್ದಾರೆ, ಎಲ್ಲರೂ ಹೊರದೇಶದಲ್ಲೇ ಇದ್ದಾರೆ, ಅದರಲ್ಲೂ ತುಂಬ ಚೆನ್ನಾಗಿದ್ದಾರೆ, ಕಾಂಟ್ಯಾಕ್ಟಲ್ಲೂ ಇದ್ದಾರೆ. ಆದರೆ ನಾನು ಮಾತ್ರ ನಮ್ಮ ಒಂದು ಭಾಗದಲ್ಲಿ ಕೃಷಿಗೆ ಬರಲೇಬೇಕಾಯಿತು. ಮನೆಯಲ್ಲಿ ತಂದೆ ಹಾಗೂ ಅಜ್ಜ ಎಲ್ಲ ಒಟ್ಟಿಗೆ ಜಾಯಿಂಟ್ ಒಂದು ಕೂಡು ಕುಟುಂಬ ಇತ್ತು. ಸೊ ಹಾಗಾಗಿ ಅದನ್ನು ನೋಡೋದಕ್ಕೆ ನಾನು ವಾಪಸ್ಸು ತೋಟಕ್ಕೆ ಬರಬೇಕಾಗಿ ಬಂತು. ನಿಮ್ಮ ಸ್ನೇಹಿತರೆಲ್ಲ ಈಗ ಹೊರದೇಶದಲ್ಲಿದ್ದಾರೆ, ಕೈ ತುಂಬ ಸಾಕಷ್ಟು ಹಣವನ್ನು ಸಂಪಾದನೆ ಮಾಡ್ತಾ ಇದ್ದಾರೆ, ಈಗಲೂ ಕೂಡ ನಿಮ್ಮ ಜೊತೆ ಅವರು ಸಂಪರ್ಕದಲ್ಲಿದ್ದಾರೆ ಅಂತ ಹೇಳಿರಿ. ಈಗ ಐಗೂರು ನಮ್ಮ ಕೊಡಗು ಮತ್ತು ಹಾಸನ ಭಾಗದ ಒಂದು ಗಡಿ ಪ್ರದೇಶ ಅಂತಲೇ ಹೇಳ್ಬೋದು. ಇಂತಹ ಒಂದು ಗಡಿ ಪ್ರದೇಶದಲ್ಲಿ ತಾವಿದ್ದವರು ಒಂದು ಒಳ್ಳೆಯ ವಿದ್ಯಾಭ್ಯಾಸವನ್ನು ಮಾಡಿ ಹೆಚ್ಚಿನ ಹಣಕಾಸನ್ನು ಸಂಪಾದನೆ ಮಾಡಲಿಕ್ಕೆ ಅವಕಾಶ ಇತ್ತು, ಆದರೂ ಏನಕ್ಕೆ ನೀವು ಕೃಷಿ ಬಗ್ಗೆ ತಮ್ಮ ಒಲವನ್ನು ಇಟ್ಕೊಂಡ್ರಿ? ಅದು ಹಣಕಾಸು ಅನ್ನೋದಕ್ಕಿಂತ ಇಲ್ಲಿ ಇರೋವಂಥ ಒಂದು ನೆಮ್ಮದಿ ಜೀವನ ಮತ್ತು ಸಂತೋಷದಾಯಕ ಜೀವನ ಅವ್ರಿಗೆ ಸಿಗ್ತಾ ಇಲ್ಲ. ಅದನ್ನು ಅವರು ಬಂದಾಗ ಅಥವಾ ಸಿಕ್ಕಿದಾಗ ಮಾತಾಡಿದಾಗ ಆ ಮಾತು ಬರ್ತಾ ಇರುತ್ತೆ. ಹಣಕಾಸು ಮುಖ್ಯ ಅನ್ನೋದಕ್ಕಿಂತ ಈಗ ಇವತ್ತಿನ ಸಿಚುವೇಶನಲ್ಲಿ ನಮಗೆ ಹೆಲ್ತ್ ಅನ್ನೋದು ಭಾಳ ಮುಖ್ಯ. ಆರೋಗ್ಯಕರವಾಗಿರೋದೇ ಒಂದು ಜೀವನ ಅನ್ನೋದು ಈಗಿನ ಒಂದು ಸಂದಿಗ್ಧದಲ್ಲಿ ನಾನು ಹೇಳ್ತೀನಿ. ಉತ್ತಮವಾದಂತಹ ಆರೋಗ್ಯವನ್ನು ಕಾಪಾಡ್ಕೊಳ್ಬೇಕು ಅನ್ನೋದಾದರೆ ಇಂತಹ ವಾತಾವರಣ ಸೂಕ್ತ ಅಂತ ಹೇಳ್ತೀರಿ? ಹೌದು ಹೌದು ಹೌದು. ಚನ್ನಮಲ್ಲಿಕಾರ್ಜುನ ಅಂತ ನಿಮ್ಮ ಹೆಸರು, ಅರ್ಜುನ್ ಐಗೂರು ಅಂತ ಯಾಕೆ ನಿಮ್ಮನ್ನ ಎಲ್ಲರೂ ಪ್ರತಿಬಿಂಬಿಸ್ತಾರೆ ಅಥವಾ ನಿಮ್ಮನ್ನ ಆ ಹೆಸರಿನಲ್ಲಿ ಯಾಕೆ ಗುರುತಿಸ್ತಾರೆ? ಇದೊಂದು ಒಳ್ಳೆ ಪ್ರಶ್ನೆ ನನಗೆ. ಇದು ಹೇಗಾಯಿತು ಅಂದರೆ ನನ್ನನ್ನು ಮನೆಯಲ್ಲಿ ಹುಟ್ಟಿದಾಗ್ಲಿಂದನೂ ಅರ್ಜುನ್ ಅರ್ಜುನ್ ಅಂತಲೇ ತಂದೆ ತಾಯಿ ಕರಿತಾ ಇದ್ದಿದ್ದು. ಶಾಲಾ ಇದರಲ್ಲಿ ಮಾತ್ರ ಚನ್ನಮಲ್ಲಿಕಾರ್ಜುನ ಆಯಿತು. ಅದು ಮತ್ತೆ ಐಗೂರು ಅನ್ನೋದಕ್ಕೆ ಒಂದು ಕಾರಣ ಹೇಳ್ತೀನಿ. ನಮ್ಮ ಕಾಫಿ ತೋಟದ ಒಂದು 2001 ಇಸವಿಯಿಂದ ತೋಟದಲ್ಲಿ ಕಾಡಾನೆಗಳ ಒಂದು ಉಪಟಳ ಜಾಸ್ತಿಯಾಗಿ 25 ಆನೆಗಳು ಯಾವಾಗಲೂ ಇಲ್ಲೇ ಇರ್ತಾ ಇದ್ವು, ನಮ್ಮ ಭಾಗದಲ್ಲೇ ಯಾವಾಗಲೂ ಇರ್ತಾ ಇದ್ವು. ನನ್ನ ಒಂದು ಸುಮ್ಮನೆ ಹಾಗೆ ಒಂದು ಹಾಬಿ ಥರ ಅಭ್ಯಾಸ ಆಗಿ ಕ್ಯಾಮ್ರಾದಲ್ಲಿ ಫೋಟೋ ತೆಕ್ಕೊಂಡು ಅದನ್ನು ಎಲ್ಲ ಕಡೆಗೂ ಫೇಸ್ಬುಕ್ಕು ಮತ್ತು ಇದರಲ್ಲಿ ಹೊಸದಾಗಿ ಬಂದಾಗ ಹಾಕ್ತಾ ಇದ್ದೆ. ಆಗ ಒಂದು ಬಾರಿ CNN IBN ಚಾನಲ್ನವರು ಕಾಡಾನೆ ಬಗ್ಗೆ ಒಂದು ಡಾಕ್ಯುಮೆಂಟ್ರಿ ಮಾಡ್ತಾಯಿದ್ರು, ಸೇವ್ ಅವರ್ ವೆಸ್ಟರ್ನ್ ಗಾಟ್ಸ್ ಅಂತ. ಆ ಒಂದು ಭಾಗದ್ದು ಇದರಲ್ಲಿ ಅವರು ಒಂದು ಇಂಟರ್ವ್ಯೂ ಮಾಡಿ ಅದನ್ನು ಒಂದು ಡಾಕ್ಯುಮೆಂಟ್ರಿ ಮಾಡ್ತಾರೆ, ನನ್ನನ್ನು ಇಂಟರ್ವ್ಯೂ ಮಾಡಿ ಅದರಲ್ಲಿ ಅವರು ಅದನ್ನು ಅರ್ಜುನ್ ಐಗೂರು ಅಂತಲೇ ನನ್ನನ್ನು ಬಿಂಬಿಸ್ತಾರೆ. ಹಾಗಾಗಿ ಅದು ನನ್ನ ಒಂದು ಹೆಸರಾಗಿ ಕನ್ವರ್ಟ್ ಆಯಿತು. ಚನ್ನಮಲ್ಲಿಕಾರ್ಜುನ ಅನ್ನೋ ಹೆಸರು ರೆಕಾರ್ಡ್ಗಳಲ್ಲಿದೆ, ಆದರೆ ಸುತ್ತಮುತ್ತ ನೀವು ಅರ್ಜುನ್ ಐಗೂರು ಅಂತಲೇ ಪರಿಚಿತರು? ಹೌದು ಹೌದು ಹೌದು. ಒಟ್ಟು 100 ಎಕರೆ ವಿಸ್ತೀರ್ಣದಲ್ಲಿ ಏನೆಲ್ಲ ಬೆಳೆಗಳನ್ನು ಮಾಡ್ತಾ ಇದ್ದೀರಿ ಸರ್? ಕಾಫಿ ಮುಖ್ಯವಾದ ಬೆಳೆ, ಕಾಳುಮೆಣಸು, ಏಲಕ್ಕಿ, ಸ್ವಲ್ಪ ಭಾಗದಲ್ಲಿ ಭತ್ತ, ಇನ್ನು ಕಿತ್ತಲೆ ಅಲ್ಪ ಸ್ವಲ್ಪ ಇದೆ, ಇನ್ನು ಸ್ವಲ್ಪ ಹಸಿರು ಮೆಣಸಿನಕಾಯಿ ಮನೆಗಾಗಂಗಿದೆ, ಬಾಳೆನೂ ಸಹ ಅಲ್ಪ ಸ್ವಲ್ಪ ಇದೆ. ಒಟ್ಟು ಎಷ್ಟು ವಿಸ್ತೀರ್ಣದಲ್ಲಿದೆ ನಿಮ್ಮ ಕಾಫಿ ತೋಟ? ಕಾಫಿ ತೋಟ ಈಗ 90 ಎಕರೆ ಭಾಗದಲ್ಲಿ ಕಾಫಿ ಇದೆ, ಇನ್ನು ಉಳಿದದ್ದು 10 ಎಕರೆ ಭಾಗದಲ್ಲಿ ಕೆರೆ ಕಟ್ಟೆಗಳು ಹಾಗೂ ಕನ್ಸ್ಟ್ರಕ್ಷನ್ ವರ್ಕ್ ಇದೆ, ಗೋಡನ್ಗಳು. ಬಹುತೇಕ 90 ಎಕರೆ ವಿಸ್ತೀರ್ಣದಲ್ಲಿ ಕಾಫಿಯನ್ನ ಸಾಗುವಳಿ ಮಾಡ್ತಾ ಇದ್ದೀನಿ ಅಂತ ಹೇಳಿದ್ರಿ, ಯಾವೆಲ್ಲ ತಳಿಯ ಕಾಫಿಯನ್ನ ಸಾಗುವಳಿ ಮಾಡ್ತಾ ಇದ್ರಿ? ಕಾಫಿಯಲ್ಲಿ ಈಗ ಅರೇಬಿಕಾ ತಳಿ ಚಂದ್ರಗಿರಿ ಅನ್ನೋದೊಂದು ಭಾಗ ಇದೆ, 20 ಎಕರೆ ಚಂದ್ರಗಿರಿ ಇದೆ. ಇನ್ನು ಉಳಿದಿದ್ದ 70 ಎಕರೆಯಲ್ಲಿ ರೋಬಸ್ಟ, ಅದರಲ್ಲೂ C-R ರೋಬಸ್ಟ ಕ್ರಾಸ್ ಕಂಜನ್ಸಿಸ್ ಅನ್ನೋದು ಒಂದು ರೋಬಸ್ಟ ತಳಿ ಮೇಜರ್ ಇದೆ. ರೋಬಸ್ಟ ಮತ್ತೆ ಅರೇಬಿಕಾ ಈ ಎರಡಲ್ಲಿ ನಿಮಗೆ ಉತ್ತಮ ಅಂತ ಯಾವುದು ಅನಿಸ್ತಾ ಇದೆ? ಅರೇಬಿಕಾ ತಳಿ ಇವತ್ತಿನ ಸಂದರ್ಭದಲ್ಲಿ ಅದು ಬೆಲೆ ಇದೆ ಇಲ್ಲ ಅಂತಲ್ಲ, ಆದರೂ ತುಂಬ ಕಷ್ಟದ ಒಂದು ಬೆಳೆ ಅದು. ನಮ್ಮ ಏನು ಇವತ್ತಿನ ಒಂದು ವೆದರ್ ಚೇಂಜಸ್ಸಲ್ಲಿ ಅದು ಕಷ್ಟ ಆಗ್ತಾ ಇದೆ ಬೆಳೆಯೋದು. ರೋಬಸ್ಟ ತಳಿ ಹಾಗೆ ನೋಡಿದ್ರೆ ನೀರಿನ ವ್ಯವಸ್ಥೆ ಮಾಡ್ಕೊಂಡ್ರೆ ಅದು ಒಂದು ಉತ್ತಮವಾದ ಬೆಳೆ. ತಾವು ಬಿ ಇ ಕಂಪ್ಯೂಟರ್ ಸೈನ್ಸ್ ವ್ಯಾಸಂಗವನ್ನು ಮಾಡ್ತಾ ಇದ್ದಂಥವ್ರು, ಹಾಸನ ನಗರದಲ್ಲಿ ವ್ಯಾಸಂಗವನ್ನು ಮಾಡ್ತಿದ್ದಂಥವ್ರು, ಈ ಕಡೆ ಕೃಷಿಗೆ ನಿಮ್ಮನ್ನು ಯಾಕೆ ತೊಡಗಿಸ್ಕೊಳ್ಬೇಕು ಅಂತ ಅನ್ನಿಸ್ತು, ಈಗ ಹೇಗೆ ಅನಿಸ್ತಾ ಇದೆ ನಿಮಗೆ ಕೃಷಿ? ಮುಂಚೆ ಬಂದಾಗ ಸ್ವಲ್ಪ ಕಷ್ಟ ಆಯಿತು, ಎಲ್ಲರ ಹಾಗೆ ಕೆಲಸಕ್ಕೆ ಹೋಗಿದ್ರೆ ಒಳ್ಳೇದಿತ್ತೇನೋ ಅನ್ನಿಸ್ತಾ ಇತ್ತು. ಆದರೂ ಇಲ್ಲಿನ ಒಂದು ಸಂದರ್ಭದಲ್ಲಿ ಕೃಷಿ ಬಗ್ಗೆ ಒಲವನ್ನ ಹಚ್ಕೊಂಡ ಮೇಲೆ ಇದು ತುಂಬ ಚೆನ್ನಾಗಿದೆ ಅನ್ನಿಸೋಕ್ಕೆ ಶುರು ಆದಮೇಲೆ ಅದ್ರ ಜೊತೆನೆ ತೋಟ ಆಯಿತು, ಏಲಕ್ಕಿ ತುಂಬ ಇತ್ತು ಹಿಂದೆ ಬಂದಾಗ, ಅದನ್ನೆಲ್ಲ ಕಾಫಿಯಾಗಿ ಕನ್ವರ್ಟ್ ಮಾಡಬೇಕಾಗಿ ಬಂತು. ಕೆರೆ ಕಟ್ಟೆಗಳಿರಲಿಲ್ಲ, ಕೆರೆಗಳನ್ನೆಲ್ಲ ಮಾಡಬೇಕಾಗಿ ಬಂತು ರೋಬಸ್ಟ್ ಕನ್ವರ್ಟ್ ಆದಂಗೆ. ಸೊ ಈ ರೀತಿ ಒಂದು ಇದು ಮಾಡ್ಕೊಂಡು ಹೋದಾಗ ಅದ್ರ ಜೊತೆ ಈ ಒಂದು ದಿನನಿತ್ಯದ ಹೋರಾಟದ ಬದುಕು ಅನ್ನಿಸ್ತು. ಕಾಫಿ ಕೃಷಿ ಅನ್ನೋದೇ ಒಂದು ಕಾಡಾನೆ ಸಮಸ್ಯೆಗಳು, ಒಂದು ಕಾರ್ಮಿಕರ ಕೂಲಿಗೆ ಇದ್ರದ್ದು ಸಮಸ್ಯೆ ಅಭಾವ, ಮತ್ತೆ ಬೆಳೆ ಒಂದು ಏರುಪೇರು ಯಾವಾಗಲೂ ಕಡಿಮೆನೇ ಇರ್ತಾ ಇತ್ತು. ಸೊ ಅದೊಂದು ಒಂದು ಇದರಲ್ಲಿ ಜಂಜಾಟ, ಒಂದು ದಿನನಿತ್ಯದ ಹೋರಾಟ, ಒಂದು ಚಾಲೆಂಜಿಂಗ್ ಲೈಫ್ ಅಂತ ಅನ್ನಿಸ್ತು. ಯಾಕೆಂತಂದ್ರೆ ನೀವು ವಿದ್ಯಾಭ್ಯಾಸ ಮಾಡೋ ಸಂದರ್ಭದಲ್ಲಿ ನಗರ ಪ್ರದೇಶದಲ್ಲಿದ್ದವರು, ಅಲ್ಲಿ ವಾತಾವರಣಕ್ಕೆ ಹೊಂದ್ಕೊಂಡಂತವರು, ನೇರವಾಗಿ ಕೃಷಿಗೆ ಬಂದಾಗ ಹೇಗೆ ಅನಿಸ್ತು ನಿಮಗೆ ಈ ಅನುಭವ? ತಂದೆಯಾಗಿರ್ಬೋದು, ಅಜ್ಜ ಆಗಿರ್ಬೋದು, ಮುತ್ತಜ್ಜ ಆಗಿರ್ಬೋದು, ಎಷ್ಟು ಕಷ್ಟಪಟ್ಕೊಂಡು ಇವರು ಜೀವನ ನಡೆಸಿದ್ದಾರೆ ಅನ್ನೋದನ್ನ ತಿಳ್ಕೊಳ್ಳೋದೇ ಆಗ ಒಂದು ಮೂಲ ಏನು ಅನ್ನೋದನ್ನ ಪತ್ತೆ ಮಾಡೋದ್ರಲ್ಲೇ ತುಂಬ ಕಾಲ ಕಳೆದೋಯ್ತು ನನಗೆ. ಅದು ಗೊತ್ತಾದ್ಮೇಲೆ ಅದರದೊಂದು ಹಿಡಿತ ಅನ್ನೋದು ಸಿಕ್ಕಿದ ಮೇಲೆ ಒಂದು ಒಳ್ಳೆ ಬೆಲೆ ಎರಡು ಸಿಕ್ತು. ಹಾಗಾಗಿ ತುಂಬ ಸಾಲ ಇತ್ತು ಹಿಂದೆ ಬ್ಯಾಂಕ್ಗಳಲ್ಲಿ, ಲೋನ್ಗಳೆಲ್ಲ ಇರ್ತಿದ್ವು, ಆದಷ್ಟು ಅದನ್ನೆಲ್ಲ ಕಡಿಮೆ ಮಾಡಿಕೊಂಡು ಈಗಲೂ ಸಹ ಇದೆ, ಆದ್ರೂ ಕಡಿಮೆ ಇದೆ. ತಾವು ಎಷ್ಟನೇ ವಯಸ್ಸಿನಲ್ಲಿ ಮದುವೆ ಆದ್ರಿ? ನನ್ನ 26ನೇ ವಯಸ್ಸಲ್ಲಿ ನಾನು ಮದುವೆ ಆದೆ. ತಮಗೆ ಒಟ್ಟು ಎಷ್ಟೀಗ ಮಕ್ಕಳು? ನನಗೆ ಒಬ್ಳು ಮಗಳು ಈಗ 23 ವರ್ಷ, ಮಗ 13 ವರ್ಷದವನು. ನಿಮ್ಮ ಮಡದಿ ಯಾವ ಊರಿನವರು? ಅವರು ಕೂಡ ಕೃಷಿ ಹಿನ್ನೆಲೆ ಇರೋರೇನಾ? ಹೌದು, ಅವರು ಬೀರೂರು ಗ್ರಾಮ. ಅಲ್ಲಿ ಅವ್ರದ ತಂದೆ ಅವರು ಅಡಿಕೆ ವ್ಯಾಪಾರಸ್ಥರು, ಅವರಿಗೆ ತುಂಬ ಒಳ್ಳೆ ಹೆಸರುವಾಸಿಯಾದ ವ್ಯಾಪಾರಸ್ಥರು. ಸೊ ಹಾಗಾಗಿ ಅವರು ಸಹ ಅದ್ರ ಬಗ್ಗೆ ತುಂಬ ಒಲವಿತ್ತು ಅವರಿಗೆ. ಇನ್ನ ಐಗೂರು ಬಹುತೇಕ ಒಂದು ಗಡಿ ಪ್ರದೇಶ ಅಂತ ಹೇಳಿ ಆಗ್ಲೇ ನಾನು ನಿಮಗೆ ಹೇಳಿದೆ. ಇಂತಹ ಜಾಗದಲ್ಲಿ ಎರಡು ತಳಿಯ ಕಾಫಿಯನ್ನು ಹಾಕೊಂಡು ನಿರ್ವಹಣೆ ಮಾಡಿಕೊಂಡು ಬರ್ತಾ ಇದ್ದೀರಾ, ಉತ್ತಮವಾದಂತಹ ಆದಾಯ ಬರ್ತಾ ಇದೆ, ಸಹಜವಾಗಿ ಬೆಲೆಯ ಏರಿಳಿತ ಇದ್ದದ್ದೇ. ಉತ್ತಮವಾದಂತಹ ಕಾಫಿ ತೋಟವನ್ನ ನಿರ್ವಹಣೆ ಮಾಡಬೇಕು ಅನ್ನೋದಾದ್ರೆ ಯಾವ ರೀತಿ ನಾವು ತೋಟವನ್ನು ಉಳಿಸ್ಕೊಳ್ಳಲಿಕ್ಕೆ ಒಂದು ಉತ್ತಮವಾದಂತಹ ಕೆಲಸವನ್ನು ಮಾಡಬೇಕು ಅಂತ ಹೇಳ್ತೀರಿ? ಈಗ ನಮಗೆ ಇದು ಕಾಲಕಾಲಕ್ಕೆ ಸರಿಯಾದ ಒಂದು ಏನು ಆ ತೋಟದ ಕೆಲಸಗಳು ಏನಿದೆ ಅಂದರೆ, ಸಾಮಾನ್ಯವಾಗಿ ನಾವು ಫರ್ಟಿಲೈಸರ್ ಅಪ್ಲಿಕೇಶನ್ ಆಗಿರ್ಬೋದು, ಅದನ್ನು ಹೇಗೆ ಕೊಡಬೇಕು, ಎಷ್ಟು ಕೊಡಬೇಕು, ಮಣ್ಣು ಪರೀಕ್ಷೆ ಮಾಡೇ ಕೊಡಬೇಕು, ಮತ್ತು ಸುಣ್ಣದ ಅಂಶ ಆಗಿರ್ಬೋದು, ಸ್ಪ್ರೇಗಳಾಗಿರ್ಬೋದು. ಈಗ ಮುಖ್ಯವಾಗಿ ನಾನು ಹೇಳಬೇಕು ಅಂದರೆ ನಿಮಗೆ, ನನ್ನ ಒಂದು ಕಾಫಿ ಕೃಷಿಯು 8 ವರ್ಷದ ಹಿಂದೆನೇ ಒಂದು ಪ್ರೀಮಿಯಂ ಬೆಲೆಗೆ ಸೇಲ್ ಆಗ್ತಾ ಇದೆ. ಹೇಗೆ ಅಂದರೆ, ರೈನ್ ಫಾರೆಸ್ಟ್ ಅಲಯನ್ಸ್ ಅಂತ ಒಂದು ಸ್ವಿಟ್ಜರ್ಲೆಂಡ್ ಕಂಪ್ನಿಯ ಒಂದು ಸರ್ಟಿಫೈಡ್ ತೋಟ ಆಗಿರೋದ್ರಿಂದ ನನ್ನ ಕಾಫಿ ತೋಟದಲ್ಲಿ ನಾನು ಯಾವುದೇ ರೀತಿಯ ಕಳೆನಾಶಕವನ್ನು ಉಪಯೋಗಿಸಾಗಿಲ್ಲ. ಮತ್ತೆ ಏನು ಬ್ಯಾನ್ ಆಗಿರೋದು ಅಂದರೆ, ಎಲ್ಲ ಕಡೆ ಈಗ ಕ್ಲೋರೋಫೆರಿಫಾಸ್ ಸಹ ಅದು ಸಹ ಅಲೋ ಮಾಡೋ ಹಾಗಿಲ್ಲ. ಹಾಗಾಗಿ ಏನು ಯುರೋಪಿಯನ್ ಯೂನಿಯನ್ದು ನಮ್ಮ ಕಾಫಿ ಹೋಗೋದು ನೆಸ್ಪ್ರೆಸೋ ಕಾಫಿ ಆದ್ರಿಂದ ಇಟಲಿ ದೇಶಕ್ಕೆ, ಅಲ್ಲಿ ಏನು ಬ್ಯಾನ್ ಆಗಿದೆ ರೆಸಿಡ್ಯೂ ಅನ್ನೋದು ಯಾವುದೂ ಸಹ ಇರಬಾರ್ದು ಕಾಫಿಲಿ. ಸೊ ಹಾಗಾಗಿ ಅದು ಪಾಸ್ ಆದ ತಕ್ಷಣ ನಮಗೆ ಪ್ರೀಮಿಯಂ ಕಾಫಿ ಅಂತ ಅದರಲ್ಲಿ ಬರ್ತಾ ಇದೆ. ಸೊ ಹಾಗಾಗಿ ಅದು ಸ್ವಲ್ಪ ಉತ್ತಮವಾದ ಬೆಲೆಯಲ್ಲಿ ದೊರಕ್ತಾ ಇದೆ. ಹಾಗಾಗಿ ಅದೊಂದು ತುಂಬ ಒಳ್ಳೆಯ ಒಂದು ನಮ್ಮ ಒಂದು ಈಗಿನ ಕಾಫಿ ಬೆಲೆಗೂ ಅದಕ್ಕೂ ಹೊಂದಾಣಿಕೆ ಇರೋದ್ರಿಂದ ಅದು ತುಂಬ ಚೆನ್ನಾಗಿ ನಡೀತಾ ಇದೆ. ತಮ್ಮ ತೋಟದಲ್ಲಿ ಬೆಳೆದಂತಹ ಕಾಫಿ ಹೊರದೇಶಕ್ಕೆ ಹೋಗ್ತಾ ಇದೆ, ಹೊರದೇಶಕ್ಕೆ ನೀವು ಕೊಡ್ತಾ ಇರೋದ್ರಿಂದ ಉತ್ತಮವಾದಂತಹ ಒಂದು ತಳಿಯ ಕಾಫಿಯನ್ನು ನೀವು ಬೆಳಿಬೇಕು ಅನ್ನೋದಾದರೆ ಯಾವ ರೀತಿ ತೋಟವನ್ನು ನಿರ್ವಹಣೆ ಮಾಡಬೇಕು ಅಂತ ಹೇಳ್ತೀರಿ? ಸಾಮಾನ್ಯವಾಗಿ ಅರೇಬಿಕಾ ಕಾಫಿಗೆ, ಅದರಲ್ಲೂ ಪಾರ್ಚ್ಮೆಂಟ್ಗೆ ತುಂಬ ದೊಡ್ಡ ಬೆಲೆನೂ ಇದೆ, ಅದೊಂದು ಬೆಳೆನೂ ಇದೆ. ಈಗ ನಾವು ಅದಕ್ಕೆ ಸಾಮಾನ್ಯವಾಗಿ ಸ್ಪ್ರೇಗಳು ಕೊಡಲೇಬೇಕಾಗತ್ತೆ. ಹಳದಿ ಚುಕ್ಕಿ ರೋಗ ಅಂತ ಏನು ಲೀಫ್ ರಸ್ಟ್ ಇದೆ, ಅದೊಂದನ್ನ ನೋಡ್ಕೋಬೇಕು. ಮತ್ತೆ ತುಂಬ ಅತಿ ದೊಡ್ಡ ಒಂದು ಕೀಟದ ಬಾಧೆ ವೈಟ್ ಸ್ಟೆಮ್ ಬೋರರ್ ಅಂತ, ಅದಕ್ಕೆ ನೆರಳನ್ನ ತುಂಬ ಚೆನ್ನಾಗಿ ಮೇಂಟೈನ್ ಮಾಡ್ಕೊಂಡು ನೆಲದಲ್ಲಿ ಮಾಯಿಶ್ಚರ್ನ ಒಂದು ಏನು ಲೆವೆಲ್ನ ಮೇಂಟೈನ್ ಮಾಡ್ಕೊಂಡ್ರೆ ಅದನ್ನು ಕಂಟ್ರೋಲ್ ಮಾಡ್ಬೋದು. ಅದೆರಡನ್ನ ನೋಡ್ಕೊಂಡ್ರೆ ಸಾಮಾನ್ಯವಾಗಿ ಇನ್ನು ಚಿಗುರು ಇದನ್ನೆಲ್ಲ ಮಾಡಿಕೊಂಡು ಆದಷ್ಟು ಅದನ್ನು ಅರೇಬಿಕಾ ತಳಿ, ನನ್ನ ಒಂದು ಚಂದ್ರಗಿರಿ ತಳಿನ ಹತ್ತಿರ ಸ್ಪೇಸಿಂಗ್ ಅಂದರೆ 4 ಅಡಿ 4 ಅಡಿಗೋ ಅಥವಾ 5 ಅಡಿ 5 ಅಡಿಗೋ ಮಾಡ್ಕೊಂಡು ಮಾಡಿದ್ರೆ ಸ್ವಲ್ಪ ಬೋರರ್ ಸಹ ಕಂಟ್ರೋಲಿಗೆ ಬರುತ್ತೆ, ವೈಟ್ ಸ್ಟೆಮ್ ಬೋರರ್ ಕಂಟ್ರೋಲಿಗೆ ಬರುತ್ತೆ. ಸೊ ಹಾಗಾಗಿ ಮತ್ತೆ ಅದು ಒಂದು 2000 ಗಿಡ ಒಂದು ಎಕರೆಗೆ ನಿಂತರೆ ಅದರಲ್ಲಿ ಉತ್ಪತ್ತಿನೂ ಚೆನ್ನಾಗಿ ಬರುತ್ತೆ. ಒಟ್ಟು ಎಷ್ಟು ವರ್ಷದ ಗಿಡಗಳಿದೆ ನಿಮ್ಮ ತೋಟದಲ್ಲಿ? ಇದು ಏನು ಅಂದರೆ ಪ್ರತಿ ವರ್ಷ ಅರೇಬಿಕಾ ಕಾಫಿ ಗಿಡ ಹಾಕ್ತಾನೆ ಇರಬೇಕು, ಯಾಕೆಂದರೆ ವೈಟ್ ಸ್ಟೆಮ್ ಬೋರರ್ ಬರ್ತಾ ಇರೋದ್ರಿಂದ ಅದನ್ನು ತೆಗಿತಾನೆ ಇರ್ತೀವಿ. ಅದು ಸಾಮಾನ್ಯ ಈಗ 1 ವರ್ಷದಿಂದ ಹಿಡಿದು 15-20 ವರ್ಷದವರೆಗೂ 30 ವರ್ಷದವರೆಗೂ ಇರುತ್ತದು. ಆದರೆ ರೋಬಸ್ಟ ತಳಿಲಿ ವ್ಯತ್ಯಾಸ ಬರುತ್ತೆ, ಅಂದರೆ ಒಂದು ಸರಿ ಹಾಕ್ಬಿಟ್ಟು 1-2 ವರ್ಷ ಅದನ್ನು ಸತ್ತೋಗಿರೋ ಗಿಡನ ರೀಪ್ಲೇಸ್ ಮಾಡಿದ್ರೆ ಅದು ಸಾಮಾನ್ಯ ನಾವು ನೋಡೋದಿರಲ್ಲ. ಹಾಗಾಗಿ ಖರ್ಚು ಮತ್ತು ಕೆಲಸ ರೋಬಸ್ಟ ತಳಿಲಿ ಕಡಿಮೆ ಇರುತ್ತೆ. ಸಹಜವಾಗಿ ನಾವೀಗ ಒಂದು ಕಾಫಿ ತೋಟವನ್ನು ನಿರ್ವಹಣೆ ಮಾಡಬೇಕು ಅನ್ನೋದಾದರೆ ಮುಖ್ಯವಾಗಿ ನೆರಳು ಬಹಳ ಮುಖ್ಯ. ಹಾಗಾಗಿ ನೆರಳಿಗಾಗಿ ಏನೆಲ್ಲ ಜಾತಿಯ ಗಿಡ ಮರಗಳು ನಿಮ್ಮ ತೋಟದಲ್ಲಿದೆ? ನಾವು ಸಾಮಾನ್ಯವಾಗಿ ಹಿಂದಿನಿಂದ ಬಂದಿದ್ದರ ಹಾಗೆ ಅತ್ತಿ ಮರ, ಹಲಸಿನ ಮರ ಮತ್ತು ಬೈನೆ ಮರ, ಇದು ತುಂಬ ಮುಖ್ಯವಾದ ಮರ ಬೈನೆ ಮರ. ಹಾಗೆ ಇನ್ನು ಕೋಳಿ, ಸಿಲ್ವರ್ ಓಕು ಸಹ ಇದೆ, ಈಗ ಒಂದು 8 ವರ್ಷದಿಂದ ಒಂದು ಗಿಡ ಹಾಕಿಲ್ಲ. ಮತ್ತು ಮಹಾಗನಿ ಅನ್ನೋ ಒಂದು ಮರದ ಒಂದು ಗಿಡನ ತುಂಬ ಹಾಕ್ತಾ ಇದ್ದೀವಿ, ಅದು ಒಳ್ಳೆ ಬೆಲೆ ಇದೆ ಅಂತ ಮಾಡ್ತಾ ಇದ್ದೀವಿ. ಹಾಗೆ ಹೆಚ್ಚು ಕಡಿಮೆ ಒಂದು 25-30 ಜಾತಿ ಮರಗಳಿದೆ, ಗರಿಗೆ, ನೀಲಿ, ಹಣ್ಣಿನ ಜಾತಿದು ಗೋಣಿ, ಬಸ್ರಿ, ಈ ರೀತಿ ಮರಗಳು ಅತಿಯಾಗಿ ಇದೆ. ಸಾಕಷ್ಟು ಹಳೆಯ ಮರಗಳನ್ನ ತಮ್ಮ ತೋಟದಲ್ಲಿ ಉಳಿಸ್ಕೊಂಡಿದ್ರಿ, ಸೊ ಅದ್ರ ಜೊತೆನಲ್ಲಿ ಹೇಳಿದ್ರೆ ಹಣ್ಣಿನ ಮರಗಳು ಕೂಡ ಇದೆ ಅಂತೇಳಿ. ಸಹಜವಾಗಿ ಒಂದು ರೀತಿಯ ಕಾಡಿನ ವಾತಾವರಣ ಕಾಫಿ ತೋಟದಲ್ಲಿ ಸೃಷ್ಟಿಯಾಗಿರೋದ್ರಿಂದ ಈ ಕಾಡು ಪ್ರಾಣಿಗಳ ಹಾವಳಿ ಅಥವಾ ಏನಾದ್ರು ತೊಂದರೆ ಈ ಕುರಿತಂತೆ ತಿಳಿಸ್ಕೊಡಿ. ಹೌದು, ಇದು ಏನಾಯ್ತು ಅಂದ್ರೆ ನಮ್ಮಲ್ಲಿ ಇರೋ ಒಂದು ಹಲಸಿನ ಮರ ಹಾಗೂ ಬೈನೆ ಮರ, ಬಾಳೆ, ಇದಕ್ಕೋಸ್ಕರ ಕಾಡಾನೆಗಳ ಮಿತಿ ಮೀರಿತ್ತು ಹಾವಳಿ. ಆಗ ಅದಕ್ಕೆ ನಾವು ಏನು ಮಾಡಿದ್ರು ಅದು ಸಮಸ್ಯೆ ಬಗೆಹರಿಯಲ್ಲ ಅಂತ ಗೊತ್ತಾದ ತಕ್ಷಣ ಸೋಲಾರ್ ವ್ಯವಸ್ಥೆ ತಂತಿ ಬೇಲಿಗಳನ್ನ ಮಾಡ್ಕೊಂಡ್ವಿ. ಅದಾದಮೇಲೆ ನಮಗೆ ಕಡಿಮೆ ಆಯಿತು. ಆದ್ರೂ ಬೈನೆ ಮರಗಳು ಜಾಸ್ತಿ ಆದಮೇಲೆ ಪಕ್ಷಿಗಳ ಸಂಖ್ಯೆ ಜಾಸ್ತಿ ಬಂತು. ಎಲ್ಲ ರೀತಿಯ ಪಕ್ಷಿಗಳು ಮತ್ತು ಸಣ್ಣ ಪುಟ್ಟ ಪ್ರಾಣಿಗಳು, ಕಬ್ಬೆಕ್ಕಾಗಿರ್ಬೋದು, ಮೊಲಗಳು, ಕೆಳಗೆ ಕಾಡಂದಿ, ಕಾಡ್ಕುರಿ, ಈ ಥರದ್ದು ಪ್ರಾಣಿಗಳು, ಮುಳ್ಳಂದಿ, ಇನ್ನು ಪಕ್ಷಿಗಳಲ್ಲೂ ಒಂದು 10-15 ಹಿಡಿದು ಒಂದು 50 ಥರದ ಜಾತಿಯ ಪಕ್ಷಿಗಳು ಸೇರ್ಕೊಂಡು ಅವು ಮೊಟ್ಟೆ ಇಟ್ಟು ಮರಿ ಮಾಡೋಂಥದ್ದು. ಅಂದರೆ ನಮ್ಮಲ್ಲಿ ದೊಡ್ಡ ಬಾವಲೂ ಇದೆ, ಫ್ಲೈಯಿಂಗ್ ಫಾಕ್ಸ್ ಅಂತ, ಗೂಬೆಗಳು ಸಹ ಇದೆ, ಇನ್ನು ನಮ್ಮ ಸಣ್ಣ ಪುಟ್ಟ ಗಿಣಿಯಿಂದ ಹಿಡಿದು ಒಂದು ಎಕ್ಸ್ಟಿಂಕ್ಟ್ ಬರ್ಡ್ ಆದ ವೆಸ್ಟರ್ನ್ ಘಾಟ್ಸ್ದು ಒಂದು ದೊಡ್ಡ ಒಂದು ಪಕ್ಷಿನೂ ಸಹ ಇದೆ. ಸೊ ಹಾಗಾಗಿ ಎಲ್ಲವೂ ಇರೋದ್ರಿಂದ ಅದೊಂದು ನಮಗೆ ಪ್ಲಸ್ ಪಾಯಿಂಟ್ ಆಗಿದೆ. ಒಟ್ಟಾರೆ ಹಕ್ಕಿ ಪಕ್ಷಿಗಳು ಹಾಗೂ ಕಾಡು ಪ್ರಾಣಿಗಳು ಯಾವುದೇ ರೀತಿಯ ತೊಂದರೆಯನ್ನು ಮಾಡಿದ್ರು ಕೂಡ ಅದರಿಂದ ಅನುಕೂಲ ಅಂತಲೇ ಹೇಳ್ತಾ ಇದ್ದೀರಿ. ಹೌದೌದು, ಇದರಲ್ಲಿ ಏನಾಗುತ್ತೆ ಅಂದರೆ ನಮ್ಮದು ಮುಂಚೆ ಹೇಳ್ದಂಗೆ ನಿಮಗೆ ರೈನ್ ಫಾರೆಸ್ಟ್ ಅಲೈನ್ಸ್ ಸರ್ಟಿಫಿಕೇಶನ್ ಆಗಬೇಕಾದ್ರೆ ಅವರು ಅದನ್ನು ಆಡಿಟರ್ಗಳು ಬಂದು ನೋಡ್ತಾರೆ. ನೋಡಿದಾಗ ಅವರಿಗೆ ಕಣ್ಣಿಗೆ ಕಾಣಬೇಕು ಈ ಪ್ರಾಣಿ ಪಕ್ಷಿಗಳು ಸಿಕ್ಕಿದಾಗ ಅವರು ಸಹ ಅದನ್ನು ನಮ್ಮನ್ನು ಸರ್ಟಿಫಿಕೇಷನ್ಗೆ ಸೇರಿಸ್ಕೊಳ್ತಾರೆ. ಇಲ್ಲಾಂದರೆ ಆ ಪಕ್ಷಿಗಳು ಇಲ್ದಲೇ ಇದ್ದಿದ್ರೆ ತಕ್ಷಣವೇ ಅವರಿಗೆ ಒಂದು 2 ಗಂಟೆ ಸಮಯದಲ್ಲಿ 40 ಜಾತಿಯ ಪಕ್ಷಿಗಳನ್ನ ಅವರು ಪತ್ತೆ ಮಾಡಿದ್ರು ನಮ್ಮ ತೋಟದೊಳಗೆ. ಹಾಗಾಗಿ ಅದನ್ನು ನನ್ನನ್ನು ಸರ್ಟಿಫಿಕೇಶನ್ಗೆ ಸೇರೋದಕ್ಕೆ ಕಾರಣ ಆಯಿತು. ತಮ್ಮ ತೋಟದಲ್ಲಿ ಬೆಳೆದಂತಹ ಕಾಫಿ ಹೊರದೇಶಗಳಲ್ಲಿ ಮಾರಾಟ ಆಗ್ತಾ ಇರೋದ್ರಿಂದ ಸಹಜವಾಗಿ ಅದರ ಗುಣಮಟ್ಟವನ್ನು ಕಾಪಾಡ್ಕೊಳ್ಬೇಕಾಗತ್ತೆ. ನೀವು ಕಾಫಿಯ ಕೊಯ್ಲಿನ ನಂತರ ಅದನ್ನು ಯಾವ ರೀತಿ ಸಂಸ್ಕರಣೆ ಮಾಡಿ ಅದನ್ನು ಯಾವ ರೀತಿ ಮಾರಾಟಕ್ಕೆ ವ್ಯವಸ್ಥೆಯನ್ನು ಮಾಡಿಕೊಂಡಿದ್ದೀರಿ? ಈಗ ನಾವು ಮುಂಚೆ ಹಾಗೇನೆ ಕಣನ ದೊಡ್ಡ ಕಣ ಮಾಡ್ಕೊಂಡಿದ್ವಿ, ಈಗ ಅದಕ್ಕೆ ಕಾಫಿ ಒಣಗಿಸೋದಕ್ಕೆ ಡ್ರೈಯರನ್ನು ಒಂದು ಅಡಾಪ್ಟ್ ಮಾಡ್ಕೊಂಡಿದ್ದೀವಿ. ಆ ಡ್ರೈಯರಲ್ಲಿ ಒಣಗಿಸೋದ್ರಿಂದ ಅದರಲ್ಲಿ ತುಂಬ ಒಳ್ಳೆ ಕ್ವಾಲಿಟಿ ಬರ್ತಾ ಇದೆ. ಪಲ್ಪರ್ ಆದ ತಕ್ಷಣ ಒಂದು ದಿನ ನೀರು ಆರಿಸ್ಬಿಟ್ಟು ಎರಡನೇ ದಿನ ಡ್ರೈಯರ್ಗೆ ಹಾಕಿದ್ರೆ ಅದು ಎರಡನೇ ದಿನ ಸಂಜೆ ಅಷ್ಟರೊಳಗೆ ಚೀಲ ಆಗುತ್ತೆ. ಮತ್ತೆ ಅದನ್ನು ನಾವು ಅಲಾನಾ ಕಾಫಿಗೆ ಕೊಡ್ತಾ ಇದ್ದೀವಿ. ಅದರಲ್ಲಿ ನಮ್ಮ ಏಜೆಂಟ್ ಅವರು ಹೊಂಕ್ರಳ್ಳಿ ಧರ್ಮರಾಜ್ ಅವರೇ, ಅದಕ್ಕೆ ನಾವು 10 ವರ್ಷದಿಂದನೂ ಅವರೇ ಏಜೆಂಟ್ ಆದಾಗಲಿಂದ ಅವರಿಗೆ ಕಾಫಿ ಕೊಡ್ತಾ ಇದ್ದೀವಿ. ಅಲ್ಲಿಂದ ನೇರವಾಗಿ ಹೋಗುತ್ತೆ, ಹೋದಾಗ ತಕ್ಷಣ ರಿಪೋರ್ಟ್ ಬರುತ್ತೆ ನಮಗೆ. ಮತ್ತು ಕಪ್ ಟೇಸ್ಟಿಂಗ್ದು ಕ್ವಾಲಿಟಿ ಮತ್ತು ಅದರ ಮೇಲೆ ಎಷ್ಟು ನಿಮಗೆ ಪ್ರೀಮಿಯಮ್ ಅಮೌಂಟ್ ಬರುತ್ತೆ ಅನ್ನೋದನ್ನು ಕಾಫಿ ನಾವು ಕೊಟ್ಟ ಮಾರನೇ ದಿನವೇ ಅಕೌಂಟ್ಗೆ ನಮಗೆ ಕ್ಯಾಶ್ ಬರುತ್ತೆ. ಮತ್ತು ಅದರಲ್ಲಿ ಎಷ್ಟು ಪ್ಲಸ್ ಬರುತ್ತೆ ಅನ್ನೋದನ್ನು ಕೊಡ್ತಾರೆ. ಕೊಡ್ತಾರೆ ಅಂದರೆ ಅದಕ್ಕೆ ಚೆಕ್ನ ಕೊಟ್ಟು ವಿತರಣೆ ಮಾಡಿ ಅಕೌಂಟ್ಗೆ ಬರೋಂಗೆ ಮಾಡ್ತಾರೆ. ಇಟಲಿ ದೇಶದಲ್ಲಿ ನೆಸ್ಪ್ರೆಸೋ ಕಂಪ್ನಿಯವರು ಪಾಸ್ ಮಾಡಿದ್ರೆ ಮಾತ್ರ ನಮಗೆ ಈ ಹಣ ಸಿಗುತ್ತೆ. ಇಲ್ಲ ಅಂದರೆ ನಮ್ಮದು ಕಮಾಡಿಟಿ ಕಾಫಿ ಅಂತ ಹೇಳಿ ಸೇಲ್ ಆದ ತಕ್ಷಣವೂ ಹಣ ಬರುತ್ತೆ. ನೀವೇ ಅದನ್ನು ಸಂಸ್ಕರಣೆ ಮಾಡೋದ್ರಿಂದ ಪಲ್ಪರನ್ನು ಇಟ್ಕೊಂಡಿದ್ದೀರಿ, ಪಲ್ಪರಿಂದ ಬರತಕ್ಕಂತಹ ನೀರನ್ನ ಯಾವ ರೀತಿ ನೀವು ಬಳಸ್ತಾ ಇದ್ರಿ, ಹಾಗೂ ಪಲ್ಪ್ ಆದಂತಹ ಅದು ಸಿಪ್ಪೆ ಏನು ಉಳಿಯುತ್ತೆ, ಆ ಸಿಪ್ಪೆಯನ್ನ ಯಾವ ರೀತಿ ಕಾಂಪೋಸ್ಟ್ ಮಾಡಿ ನಿಮ್ಮ ತೋಟಕ್ಕೆ ಗೊಬ್ಬರವಾಗಿ ಬಳಸ್ಕೊಳ್ತಾ ಇದ್ದೀರಾ? ಇದು ನಮ್ಮಲ್ಲಿ 25 ದೊಡ್ಡ ದನಕರುಗಳು ಮತ್ತೆ ಎಮ್ಮೆಗಳು ಎಲ್ಲ ಸೇರಿದೆ. ಅದನ್ನ ತಕ್ಷಣ ಪಕ್ಕದಲ್ಲೇ ದನಿಂದು ಗೊಬ್ಬರ ಮತ್ತೆ ಎರಡು ಬಯೋ ಕಾಂಪೋಸ್ಟ್ ಇದ್ರದ್ದು ಇದೆ. ಅದನ್ನ ನಾವು ತಕ್ಷಣ ಸಿಪ್ಪೆ ಮತ್ತೆ ದನದ ಗೊಬ್ಬರ ಏನಿದೆ ದನದ ಸಗಣಿನ ಅದನ್ನ ಎರಡನ್ನು ಬೆರೆಸ್ಬಿಟ್ಟು ತಿಪ್ಪೆ ಹಾಗೆ ಉಪಯೋಗಿಸ್ತೀವಿ. ಅದಕ್ಕೆ ಬಯೋ ಡಿಕಂಪೋಸ್ ಅನ್ನ ತುಂಬಾ ಉಪಯೋಗಿಸ್ತೇನೆ. ಹಾಗಾಗಿ ಅದು ಬಯೋ ಡಿಕಂಪೋಸರ್ ವೇಸ್ಟ್ ಡಿಕಂಪೋಸರ್ನ ಯೂಸ್ ಮಾಡೋದ್ರಿಂದ ಅದು ತಕ್ಷಣ ಒಂದು 2-3 ತಿಂಗಳಲ್ಲಿ ತುಂಬಾ ಒಳ್ಳೆ ಕಾಂಪೋಸ್ಟ್ ಗೊಬ್ಬರ ಆಗಿ ಕನ್ವರ್ಟ್ ಆಗುತ್ತೆ. ಅದನ್ನು ಇಡೀ ತೋಟಕ್ಕೆ ಹಾಕಾಗೆ ವ್ಯವಸ್ಥೆ ಮಾಡ್ಕೊಂಡಿದ್ದೀನಿ. ಒಟ್ಟಾರೆ 90 ಎಕರೆ ಕಾಫಿಯನ್ನೇ ನೀವು ನಿರ್ವಹಣೆ ಮಾಡ್ತಾ ಇರೋದ್ರಿಂದ ಒಂದು ವರ್ಷಕ್ಕೆ ಸರಾಸರಿ ಎಷ್ಟು ಖರ್ಚು ಬರುತ್ತೆ, ಆದಾಯ ಅಂತೇಳಿ ಎಷ್ಟು ಆಗುತ್ತೆ? ಇದು ಮುಖ್ಯವಾಗಿ ಖರ್ಚು ಇದ್ದೇ ಇರುತ್ತೆ. ಎಕರೆಗೆ ಆವರೇಜ್ ಆಗಿ ಒಂದು 65-70 ಸಾವಿರದವರೆಗೂ ಆಗುತ್ತೆ. ಮತ್ತೆ ಉತ್ಪತ್ತಿ ಹೇಗೆ ಬರುತ್ತೆ ಅನ್ನೋದಕ್ಕೆ ನಾವು ಪ್ರೊಡಕ್ಷನ್ನ ಜಾಸ್ತಿ ಮಾಡ್ಕೊಂಡಷ್ಟು, ಯಾಕೆಂದರೆ ಬೆಲೆ ಕಡಿಮೆ ಆದಾಗ ತಕ್ಷಣ ನಮಗೆ ಇಳಿದೋಗ್ಬಿಡುತ್ತೆ. ಖರ್ಚು ವೆಚ್ಚ ಜಾಸ್ತಿ ಆಗುತ್ತೆ ಹೊರತು ಇಳುವರಿ ಇಲ್ಲ ಅಂದರೆ, ಯಾಕೆಂದರೆ ಅದು ಕಾಫಿ ಪ್ರತಿ ವರ್ಷ ಒಂದೇ ಇಳುವರಿ ಇರಲ್ಲ, ಒಂದು ವರ್ಷ ಜಾಸ್ತಿ ಇರುತ್ತೆ, ಒಂದು ವರ್ಷ ಕಡಿಮೆ ಇರುತ್ತೆ. ಹಾಗಾಗಿ ಆ ಒಂದು ವರ್ಷ ಜಾಸ್ತಿ ಇದ್ದಾಗ ಅತಿಯಾದ ಬೆಲೆನೂ ಸಿಕ್ಕಲಿಲ್ಲ ಅಂದರೆ ಅದು ವರ್ಕೌಟ್ ಆಗಲ್ಲ. ಸಾಮಾನ್ಯವಾಗಿ ಒಂದು ಆವರೇಜ್ ಆಗಿ ಎಕರೆಗೆ 100,000 ಉತ್ಪತ್ತಿ ತೆಗಿಲೇಬೇಕು ನಾವು. ಆಗ ಒಂದು 25-30 ಸಾವಿರನಾರು ಎಕರೆಗೆ ಉಳಿಸ್ಕೊಂಡ್ರೆ ಅದು ನಮಗೆ ಒಂದು ಇದಾಗುತ್ತೆ. ಸೊ ಆವರೇಜ್ ಆಗಿ ಅಷ್ಟು ಈಗಿನ ಒಂದು ರೇಟಲ್ಲಿ ಒಂದು 25-30 ಸಾವಿರ ಎಕರೆಗೆ ಉಳಿತಾ ಇದೆ ಅಂತ ಹೇಳ್ಬೋದು. ತಾವು ಮಾತಾಡ್ತಾಗಲೇ ಹೇಳಿದ್ರಿ ಪಲ್ಪರ್ ವಿಚಾರವನ್ನು ಮಾತಾಡೋ ಸಂದರ್ಭದಲ್ಲಿ ಹಸು ಎಮ್ಮೆ ಮತ್ತು ಕರುಗಳನ್ನೆಲ್ಲ ಸಾಕೊಂಡಿದ್ದೀವಿ ಅಂತ ಹೇಳಿ, ಒಟ್ಟು ಎಷ್ಟು ಹಸು ಎಮ್ಮೆ ಕರುಗಳಿದೆ, ಹಾಗೆಯೇ ಯಾವೆಲ್ಲ ತಳಿಯ ಹಸುಗಳನ್ನ ಸಾಕೊಂಡಿದ್ರಿ? ನಮ್ಮಲ್ಲಿ ಹಿಂದೆಯಿಂದನೂ ಮಲ್ನಾಡ್ ಗಿಡ್ಡ ಮತ್ತೆ ಕ್ರಾಸ್ ಬ್ರೀಡ್ ಜರ್ಸಿ, ಕ್ರಾಸ್ ಬ್ರೀಡ್ದು ಹೆಚ್ ಎಫ್ಗಳು ಮತ್ತೆ ಮಾಮೂಲಿ ಮುರ್ರಾ ಎಮ್ಮೆಗಳನ್ನ ಹಾಲು ಬೆಣ್ಣೆ ಮೊಸರಿಗೆ ಅಂತಾನೆ ಇಟ್ಕೊಂಡಿದ್ವಿ. ಇತ್ತೀಚೆಗೆ ಕೋವಿಡ್ ಒಂದು 2 ವರ್ಷ ಬಂದಾಗ ಮನೇಲಿ ಮಗಳು ಹಾಗೂ ಮಗನ ಒಂದು ಒತ್ತಾಸೆ ಮೇಲೆ 2 ಗಿರ್ ಕರುಗಳನ್ನ ತರಿಸಿದ್ವಿ ಬೆಂಗಳೂರಿಂದ. ಹಾಗೆ ಅವು ಚೆನ್ನಾಗಿ 2 ವರ್ಷ ಅದ ಅಡಾಪ್ಟ್ ಆದ ತಕ್ಷಣ ಮತ್ತೆ ಒಂದು ಅದಕ್ಕೆ ಇನ್ನೊಂದು ಕಡ್ಸ್ನ ತಂದು ಮತ್ತೊಂದು ಬೀಜದೋರಿನ ತಂದ್ವಿ. ಹಾಗೆ ಇನ್ನೊಂದು ಅವರೇನೆ ಒಂದು ಹಸು ಮತ್ತೆ ಕರು ಬಂದು ಗಿರ್ತಳಿಯ 4 ಹಸು 1 ಕರು 1 ಹೋರಿ ಇದೆ. ಇನ್ನುಳದ ಎಲ್ಲ ಮಲ್ನಾಡ್ ಗಿಡ್ಡ ಕ್ರಾಸ್ ಬ್ರೀಡ್ ಜರ್ಸಿ ಮತ್ತೆ ಎಮ್ಮೆಗಳಿದೆ. ಒಟ್ಟಾರೆ ಈ ಹೈನೋದ್ಯಮದಲ್ಲಿ ನಿಮಗೆ ಹೇಗೆ ಅನಿಸ್ತಾ ಇದೆ? ಖರ್ಚು ವೆಚ್ಚ ಇದೆ ಇಲ್ಲ ಅಂತಲ್ಲ, ಆದ್ರೂ ಇದರಲ್ಲಿ ನಷ್ಟ ಅಂತ ಆಗ್ತಾ ಇಲ್ಲ. ಯಾಕೆಂದ್ರೆ ಮೊದಲನೇದಾಗಿ ಇಲ್ಲೇ ಮನೆಯಲ್ಲೇ ಮನೆಯವರು ಬೆಣ್ಣೆ ತುಪ್ಪನ ಕೊಡ್ತಾರೆ, ಅಕ್ಕಪಕ್ಕ ಮನೆಯವ್ರಿಗೆಲ್ಲ ಇಲ್ಲೇ ತಗೊಳ್ತಾರೆ ಯಾರು ಹಸು ಎಮ್ಮೆ ಸಾಕಿಲ್ದಲ್ಲೇ ಇರೋದ್ರಿಂದ. ಇನ್ನು ಗೊಬ್ಬರದಲ್ಲಂತೂ ತುಂಬಾ ನಾವು ಹಿಂದೆ ಪರ್ಚೇಸ್ ಮಾಡ್ತಾ ಇದ್ವಿ, ಅಲ್ಲಿಂದ ಇಲ್ಲಿಂದ ತರಿಸ್ತಾ ಇದ್ವಿ, ಅದನ್ನು ತರದ್ದು ನಿಲ್ಲಿಸಿ ಈಗ ನಮ್ಮ ಹಸುದೇ ಸಗಣಿ ಗಂಜಲ ಎಲ್ಲವನ್ನು ಉಪಯೋಗಿಸ್ತಾ ಇರೋದ್ರಿಂದ ಅದೊಂದು ಲಾಭದಾಯಕ ಅಂತಾನೆ ಹೇಳ್ತೀನಿ. ಒಂದು ದಿನಕ್ಕೆ ಹಸು ಎಮ್ಮೆಗಳಿಂದ ಒಟ್ಟು ಎಷ್ಟು ಹಾಲನ್ನ ಕರಿತೀರಿ, ಎಷ್ಟು ನೀವು ನಿಮ್ಮ ಪಕ್ಕದ ಡೈರಿಗೆ ಹಾಲನ್ನ ಹಾಕ್ತೀರಿ? ಇಲ್ಲ, ಡೈರಿ ಇಲ್ಲಿ ನಮ್ಮಲ್ಲಿ ಇಲ್ಲ, ಡೈರಿಗೆ ಹಾಕ್ತಾ ಇಲ್ಲ ಹಾಲನ್ನ, ಇದು ಬೆಣ್ಣೆಯಾಗಿ ತುಪ್ಪ ಹಾಕ್ತಾ ಇದೆ ಮೇಜರು. ಸಾಮಾನ್ಯ ಒಂದು 15-20 ಲೀಟ್ರು ಹಾಲು ಬರುತ್ತೆ ಅಷ್ಟೇನೆ, ಜಾಸ್ತಿ ಏನು ಬರಲ್ಲ ನಮ್ಮಲ್ಲಿ. ಸಹಜವಾಗಿ ಗಿರ್ತಳಿ ಹಸುಗಳು ಬಹಳ ಸಾಧು, ಈ ನಿಮ್ಮ ಹಸು ಮತ್ತು ಎಮ್ಮೆಗಳ ಜೊತೆ ಗಿರ್ತಳಿಗಳು ಹೇಗೆ ಹೊಂದ್ಕೊಂಡಿದ್ದಾವೆ? ಇಲ್ಲ, ಏನೇ ಆದರೂ ಅವುದ್ರ ಜೊತೆ ಹೊಂದ್ಕೊಳ್ಳಲ್ಲ, ಅವು ಅವೇ ಬೇರೆ ಮೇಯೋದಕ್ಕೆ ಹೋಗ್ತವೆ. ಮತ್ತು ಅದಕ್ಕೇನು ಮಾಡಿದೆ ಈಗ ಹೊಸ ತೋಟಗಳು ಮಾಡ್ತಾ ಇದ್ದಾಗ ತೋಟದೊಳಗೇನೆ ಅವನ್ನ ಬಿಡೋ ಅಭ್ಯಾಸ ಮಾಡಿದ್ದೀನಿ, ಅಲ್ಲೇ ಸಗಣಿ ಹಾಕ್ಕೊಂಡು ಅಲ್ಲೇ ಗಂಜಲ ಹೋಯ್ಕೊಂಡು ಅದು ತೋಟನೂ ಸಹ ತುಂಬ ಇಂಪ್ರೂವ್ ಆಗ್ತಾ ಇದೆ, ಇಲ್ಲ ಅಂತಲ್ಲ. ಅದೊಂದಕ್ಕೆ ಅಂತಲೇ ಒಂದು 4 ಎಕರೆ ಸಪ್ರೇಟ್ ಬ್ಲಾಕ್ ಮಾಡಿ ಅಲ್ಲಿ ಬರೀ ವೀಟ್ ಕಟ್ಟರಲ್ಲಿ ಹೊಡೆಯೋದ್ರಿಂದ ಬರೀ ಹುಲ್ಲಿರುತ್ತೆ, ಅವು ಏನು ಗಿಡನ ಹಾನಿ ಮಾಡಲ್ಲ, ಕಾಫಿ ಗಿಡ ಆಗಲಿ ಮೆಣಸಾಗಲಿ ಏನು ಹಾಳಿ ಮಾಡಲ್ಲ, ಭಾಳ ಚೆನ್ನಾಗಿ ಅವೇ ಹೋಗಿ ಅಲ್ಲೇ ಹುಲ್ಲನ್ನ ಮೇಯ್ಕೊಂಡು ತುಂಬ ಮೇವು ಸಹ ತಿನ್ನಲ್ಲ ಅವು, ಒಂದು 12 ಗಂಟೆ 1 ಗಂಟೆ ಅಷ್ಟರೊಳಗೆ ವಾಪಸ್ಸು ಕೊಟ್ಟಿಗೆ ಬಂದ್ಬಿಡ್ತಾವೆ ಅವೇನೆ, ಅದು ಆ ರೀತಿ ಅಡಾಪ್ಟ್ ಆಗಿದೆ ಅದು. ಸೊ ಹಾಗಾಗಿ ಅದು ನಮ್ಮ ಎಮ್ಮೆಗಳು ಹಸುಗಳ ಜೊತೆ ಅವು ಸೇರೋದೇ ಇಲ್ಲ. ಒಟ್ಟಾರೆ ಗಿರ್ತಳಿಗಾಗಿನೇ ಪ್ರತ್ಯೇಕವಾಗಿ 4 ಎಕರೆ ಕಾಫಿ ತೋಟವನ್ನು ಅದಕ್ಕಾಗಿ ಸಪರೇಟ್ ಬಿಟ್ಟಿದ್ರಿ? ಹೌದು ಹೌದು, ಮತ್ತೆ ಅದ್ರದ್ದು ಒಂದು ಉತ್ಪತ್ತಿನೂ ಸಹ ಚೆನ್ನಾಗಿ ಆಗ್ತಾ ಇದೆ, ಅದರಲ್ಲೇ ಗೊತ್ತಾಗುತ್ತೆ ಇವರು ಹೇಳಿದ್ರೆ ಅದ್ರದ್ದು ಗಂಜಲ ಮತ್ತೆ ಗೊಬ್ಬರ ಅಲ್ಲೇ ಬೀಳ್ತಾ ಇರೋದ್ರಿಂದ 2-3 ಸರಿ ಹಾಕುತ್ತೆ ಮಧ್ಯಾಹ್ನದವರೆಗೂ ಅದನ್ನ ನೋಡಿ ಇದು ಮಾಡಿದ್ದೀನಿ. ಸೊ ಹಾಗಾಗಿ ಅದ್ರದ್ದು ಒಂದು ಸೂಕ್ಷ್ಮಾಣುಜೀವಿ ಇರ್ಬೋದು, ಬ್ಯಾಕ್ಟೀರಿಯಾಗಳಾಗಿರ್ಬೋದು, ಮಣ್ಣಿನಲ್ಲಿ ಅದು ನಾಟಿ ತಳಿಯ ಹಸುವಿನ ಸಗಣಿ ತುಂಬ ಒಳ್ಳೇದು ಅನ್ನೋದು ಕಣ್ಣಿಗೆ ಕಾಣ್ತಾ ಇದೆ. ಈಗ ಸಹಜವಾಗಿ ಇಷ್ಟೆಲ್ಲ ಕೃಷಿಯನ್ನು ಮಾಡಬೇಕಾದ್ರೆ ಸಾಕಷ್ಟು ತಾಳ್ಮೆ ಇರಬೇಕು. ನೀವೀಗ 90 ಎಕರೆ ವಿಸ್ತೀರ್ಣದಲ್ಲಿ ಕಾಫಿಯ ಜೊತೆ ಇತರ ಬೆಳೆಗಳನ್ನು ಸಾಗುವಳಿ ಮಾಡ್ಕೊಂಡು ಬಂದಿದ್ದೀನಿ ಅಂತ ಹೇಳಿದ್ರಿ. ಕಾಳುಮೆಣಸಿದೆ, ಏಲಕ್ಕಿ ಇದೆ, ಅಡಿಕೆ ಇದೆ. ಹಾಗಾಗಿ ಈ ಕಾಫಿ ಮತ್ತು ಏಲಕ್ಕಿ ಮತ್ತು ಅಡಿಕೆ ಕೃಷಿಗೆ ಸಂಬಂಧಪಟ್ಟಾಗೆ ವಿಚಾರಗಳನ್ನ ತಿಳಿಸ್ಕೊಡಿ. ನಿಮಗೆ ಒಂದು ಮಾತು ಹೇಳಲಿಲ್ಲ, ಇವುದ್ರ ಜೊತೆಗೇನೆ ಒಂದು ನಾನು ಬೆಂಗಳೂರಿನ ಜಿ ಕೆ ವಿ ಕೆಯಿಂದ ಒಂದು 40 ಗಿಡ ಚಕ್ಕೆ ಗಿಡನ ತಂದಾಕ್ದೆ. ಅದು ಸಿನ್ನಮನ್ ಅಂತ, ಪ್ಯೂರ್ ಒರಿಜಿನಲ್ ಸಿನ್ನಮನ್ನು, ಸಿಲೋನ್ ಸಿನ್ನಮನ್ ಅಂತಲೇ ಬರುತ್ತೆ. ಅದು ಸಹ ಅರೇಬಿಕಾ ತಳಿ ಜೊತೆನೆ ಹಾಕಿದ್ದೀನಿ. ಅವರ ಆಡಿಟ್ರು ಬಂದು, ರೈನ್ ಫಾರೆಸ್ಟ್ ಆಡಿಟ್ರು ಬಂದಾಗ ಇದನ್ನು ಸಪ್ರೇಟಾಗಿ ಮಾಡಿಕೊಡಿ, ನಮಗೆ ಅದು ಸ್ಪೆಷಾಲಿಟಿ ಕಾಫಿಯಾಗಿ ಕನ್ವರ್ಟ್ ಮಾಡಿಕೊಡ್ತೀವಿ ಅಂದಿದ್ದಾರೆ. ಅದನ್ನು ಮುಂದಿನ ವರ್ಷದಿಂದ ನಾನು ಮಾಡ್ತಾ ಇದ್ದೀನಿ. ಮತ್ತು ಅದು ತುಂಬ ಚೆನ್ನಾಗಿ ಬಂತು, ಯಾವುದು ನಮ್ಮ ಸಿನ್ನಮನ್ ಚಕ್ಕೆ ಗಿಡ ಇರ್ಬೋದು. ಅದರದ್ದು ಎಲೆಯನ್ನು ತೆಗೆದುಬಿಟ್ಟು ನಾನು ಟೆಸ್ಟ್ ಮಾಡಿಸ್ದೆ, ಸೊಪ್ಪನ್ನು ಒಣಗಿಸ್ಬಿಟ್ಟು. ಅದರಲ್ಲಿ 4%ವರೆಗೂ ಎಣ್ಣೆ ಅಂಶ ಬಂದಿದೆ. ಇದನ್ನು ನಾನು ಕಾಫಿ ಜೊತೆನೆ ಮಿಶ್ರ ಬೆಳೆಯಾಗಿ ಮಾಡಿದ್ದೀನಿ. ಈಗ ಅದರದನ್ನು ಫ್ಯೂಚರಿಗೆ ಅದರದ್ದು ಎಣ್ಣೆ ತೆಗೆಯೋದು ಅಥವಾ ಚಕ್ಕೆ ತೆಗೆಯೋದು ಅಂತ ನೋಡಿ ಅದನ್ನು ಬಗ್ಗೆ ಇನ್ನು ಮುಂದಕ್ಕೆ ಅದನ್ನು ಅಡಾಪ್ಟ್ ಮಾಡ್ಕೊಳ್ತೀನಿ. ಕಾಫಿಯೊಂದಿಗೆ ಚಕ್ಕೆ ಮಿಶ್ರ ಬೆಳೆಯಾಗಿ ಹೊಂದಾಣಿಕೆ ಮಾಡ್ಕೊಂಡು ಬೆಳೆಯುತ್ತಾ? ಅರೇಬಿಕಾದಲ್ಲಿ ತುಂಬ ಅದರದ್ದು ಗ್ರೋತ್ ಅಷ್ಟು ಬಂದಿಲ್ಲ, ಬರ್ತಾ ಇದೆ ನಿಧಾನಕ್ಕೆ. ರೋಬಸ್ಟಾದಲ್ಲಿ ಬಿಸಿಲು ಜಾಸ್ತಿ ಬೀಳೋದ್ರಿಂದ ತುಂಬ ಚೆನ್ನಾಗಿ ರೋಬಸ್ಟಾ ಮತ್ತು ಚಕ್ಕೆ ಗಿಡ ಹೊಂದ್ಕೊಂಡಿದೆ. ತಮ್ಮ ತೋಟದಲ್ಲಿ ಕಾಫಿಯ ಜೊತೆ ಕಾಳು ಮೆಣಸು, ಏಲಕ್ಕಿ, ಅಡಿಕೆ, ಕಿತ್ತಳೆ, ಬಾಳೆ, ಭತ್ತ, ಇತರ ತರಕಾರಿ ಬೆಳೆಗಳನ್ನ ಸಾಗುವಳಿ ಮಾಡ್ತಾ ಇದ್ದೀನಿ ಅಂತ ಹೇಳಿದ್ರಿ. ಒಟ್ಟು ಎಷ್ಟು ಕಾಳು ಮೆಣಸಿನ ಬಳ್ಳಿ ಇದೆ, ಇನ್ನು ಎಷ್ಟು ವಿಸ್ತೀರ್ಣದಲ್ಲಿ ಏಲಕ್ಕಿಯನ್ನು ಹಾಕೊಂಡಿದ್ರಿ, ಹಾಗೇನೆ ಅಡಿಕೆ ಗಿಡಗಳು ಒಟ್ಟು ಎಷ್ಟಿದೆ? ಅಡಿಕೆ ತೋಟದೊಳಗೆ ಹಾಕೊಂಡಿರೋದು, ಮತ್ತೆ ಈಗ ಸ್ವಲ್ಪ ಗದ್ದೆ ಹಾಕಿದ್ದೀನಿ. ಸಾಮಾನ್ಯ ಈಗ ಒಂದು 20,000 ಗಿಡ ಅಡಿಕೆ ಹಾಕಿದ್ದೀನಿ. ಫಲ ಕೊಡ್ತಾ ಇರೋದು ಒಂದು 2,000 ಗಿಡ ಫಲ ಕೊಡ್ತಾ ಇದೆ. ಇನ್ನು ಗದ್ದೆಯಲ್ಲಿ ಭತ್ತ ಮಾಡ್ತಾ ಇದ್ದೀನಿ. ಇನ್ನು ಬಾಳೆ ಅಲ್ಪ ಸ್ವಲ್ಪ ಬಾಳೆ, ಮನೆ ಉಪಯೋಗಕ್ಕಾಗಂಗೆ ಬಾಳೆ, ಕಿತ್ತಳೆ ಹುಳಿ ಗಿಡಗಳು ಮನೆ ಉಪಯೋಗಕ್ಕಿದೆ. ಮನೆ ಉಪಯೋಗಕ್ಕಾಗೋಷ್ಟು ಏಲಕ್ಕಿ ಮತ್ತು ಕಾಳುಮೆಣಸು ಬೀಳು ಸ್ವಲ್ಪ ಮಳೆ ಜಾಸ್ತಿ ಆಗಿ ಕಾಯಿಲೆ ಬಂದು ಕಡಿಮೆ ಆಗಿದೆ. ಆದ್ರೂ ಮತ್ತೆ ಹಾಕ್ತಾ ಇರೋದ್ರಿಂದ ಅದು ಆವರೇಜ್ ಆಗಿ ಬರ್ತಾ ಇದೆ. ಅಂತೂ ಪ್ರೊಡಕ್ಷನ್ ಕಡಿಮೆ ಇದೆ, ಕಾಳುಮೆಣಸು ತುಂಬ ಕಡಿಮೆ ಇದೆ. ಇತ್ತೀಚಿನ 3-4 ವರ್ಷದಿಂದ ಸಾಕಷ್ಟು ಮಳೆ ಹೆಚ್ಚಾಗಿದೆ. ಇಂತಹ ಸಂದರ್ಭದಲ್ಲಿ ಕಾಳುಮೆಣಸನ್ನ ಉಳಿಸ್ಕೊಳ್ಳೋದೇ ಕಷ್ಟ ಅಂತ ಅನ್ನೋ ಸಂದರ್ಭ, ಜೊತೆಗೆ ಏಲಕ್ಕಿ ಕೂಡ ಹಾಗೇನೆ. ಈ ಸಂದರ್ಭದಲ್ಲಿ ತಾವು ಯಾವ ರೀತಿ ಅವುಗಳನ್ನ ನಿರ್ವಹಣೆ ಮಾಡಿದ್ರಿ? ಮುಖ್ಯವಾದ ಪ್ರಶ್ನೆ. ನಮ್ಮಲ್ಲಿ ಈ ಒಂದು ಹಾಸನ ಜಿಲ್ಲಾ ಬೆಳೆಗಾರರ ಸಂಘದ ವತಿಯಿಂದ ವೆಬ್ ಅಂತ ಒಂದು ತರಗತಿ ನಡೀತಾ ಇದೆ. ಹಾಗೇನೆ ಮೂಡಿಗೆರೆಯಲ್ಲಿ BGL ಅಂತ ಹೇಳಿ ಬ್ಲ್ಯಾಕ್ ಹೋಲ್ ಲೀಗ್ ಅಂತ ನಡೀತಾ ಇದೆ. ಇದರಲ್ಲೆಲ್ಲ ಒಂದೊಂದು ವರ್ಷಕ್ಕೆ 10-12 ತರಗತಿಗಳು ಹೋಗಿ ಬಂದಮೇಲೆ ತುಂಬ ಉಪಯೋಗ ಆಯಿತು. ತುಂಬ ಉಪಯೋಗ ಹೇಗಾಯಿತು ಅಂದರೆ ಇಳುವರಿನೂ ಹೆಚ್ಚಿಗೆ ಮಾಡ್ಕೊಂಡ್ವಿ, ಖರ್ಚನ್ನು ಕಡಿಮೆ ಮಾಡ್ಕೊಂಡ್ವಿ. ಹೇಗೆ ಅಂದರೆ ಒಂದು ಉದಾಹರಣೆ ಕೊಡಬೇಕು ಅಂದರೆ ಗೊಬ್ಬರನ ನಾವು ಅಲ್ಲಿ ಸ್ಪ್ಲಿಟ್ ಡೋಸ್ ಮಾಡಿಕೊಡಿ ಅಂತ ಹೇಳಿಕೊಟ್ರು. ಆ ರೀತಿ ಮಾಡಿದ್ಮೇಲೆ ನಮಗೆ ಗೊಬ್ಬರದ್ದು ಬೆಲೆ ಜಾಸ್ತಿ ಆಗ್ತಾ ಇದ್ದಂಗೆ ಇದನ್ನು ಸ್ಪ್ಲಿಟ್ ಡೋಸ್ ಮಾಡೋಕ್ಕೆ ಶುರು ಮಾಡಿದ್ಮೇಲೆ ಅಲ್ಲೂ ಉಳಿತಾಯ ಆಯಿತು. ಮಣ್ಣು ಪರೀಕ್ಷೆಲೂ ತುಂಬ ಚೆನ್ನಾಗಿ ಬರ್ತಾ ಇದೆ, ಏಕೆಂದರೆ ಆರ್ಗ್ಯಾನಿಕ್ ಕಾರ್ಬನ್ 2.18, 2.21 ಆರ್ಗ್ಯಾನಿಕ್ ಕಾರ್ಬನ್ ಬಂದಿದೆ. ಸೊ ನಮಗೆ ಮುಂದಕ್ಕೆ ಏನಾದರೂ ಕಾರ್ಬನ್ ಕ್ರೆಡಿಟನ್ನು ಸೌಕರ್ಯಗಳು ಬಂದರೆ, ಈಗೆಲ್ಲ ಶುರು ಆಗಿದೆ, ಆ ಕಾರ್ಬನ್ ಕ್ರೆಡಿಟಲ್ಲಿ ನಮಗೆ ಉತ್ತಮವಾದ ಬೆಲೆ ಸಿಗ್ಬೋದು ಅಂತ ಒಂದು ನನ್ನ ಒಂದು ಪರ್ಸನಲ್ ಅನಿಸಿಕೆ ಈ ವಿಷಯದಲ್ಲಿ. ಒಟ್ಟಾರೆ ವಿವಿಧ ತರಬೇತಿಗಳಿಗೆ ಹೋಗಿದ್ದು ಬಹಳ ಅನುಕೂಲ ಆಯಿತು ಅಂತ ಹೇಳ್ತೀರಿ? ಹೌದು, ಎಸ್ಪೆಷಲಿ ವೆಬ್ ತರಗತಿ ಆಗಿರ್ಬೋದು, BGL ತರಗತಿ ಆಗಿರ್ಬೋದು, ಪ್ರತಿಯೊಬ್ಬರು ಅದನ್ನು ತಿಳ್ಕೊಳ್ಳೋದು ತುಂಬ ಮುಖ್ಯವಾಗಿದೆ. ಯಾವುದೇ ಬೆಳೆಗಾರ ಆಗಿರಲಿ, ಎಷ್ಟೇ ವಯಸ್ಸಾಗಿರ್ಬೋದು, ಅಂದರೆ ಯಂಗ್ ಏಜ್ ಆಗಿರ್ಬೋದು ಅಥವಾ 70-80 ವರ್ಷದ ತರಗತಿಗೆ ಬರ್ತಾರೆ, ಅದು ತುಂಬ ತಿಳುವಳಿಕೆ ಇರೋಂಥದ್ದು. ಮತ್ತು ಎಲ್ಲ ರೀತಿಯ ತೋಟಗಳನ್ನ ನೋಡ್ತೀವಿ, ಭಾರೀ ಏರಿಯಾಗಳನ್ನ ಕವರ್ ಮಾಡ್ತೀವಿ. ನಮ್ಮ ಹತ್ತಿರದಲ್ಲೇ ತುಂಬ ಒಳ್ಳೆ ಬೆಳೆಗಾರರು ಇದ್ದಾಗ ನಮಗೆ ಗೊತ್ತಿರಲ್ಲ, ಅದನ್ನೆಲ್ಲ ತಿಳ್ಕೊಳ್ಳೋದು ಭಾಳ ಮುಖ್ಯ. ತಮ್ಮ ತೋಟದಲ್ಲಿ ಬಾಳೆ ಕೂಡ ಇದೆ, ಯಾವ ತಳಿಯ ಬಾಳೆಯನ್ನು ಹಾಕೊಂಡಿದ್ದೀರಿ, ಇದರ ಮಾರಾಟ ಏನಾದ್ರು ಮಾಡ್ತಾ ಇದ್ರೆ ಹೇಗೆ? ಇಲ್ಲ, ಬಾಳೆ ಬರೀ ಪುಟ್ ಬಾಳೆ, ಏಲಕ್ಕಿ ಬಾಳೆ ಮತ್ತು ಗಾಳ ಬಾಳೆ ಇದೆ. ಇದನ್ನು ನಮ್ಮ ಮನೆ ಉಪಯೋಗಕ್ಕಾಗೋಷ್ಟು ಮಾತ್ರ ಬೆಳ್ಕೊಳ್ತಾ ಇದ್ದೀವಿ. ಯಾವ ತಳಿಯ ಭತ್ತವನ್ನು ಸಾಗುವಳಿ ಮಾಡ್ತಾ ಇದ್ದೀರಿ? ನಾವು ಮುಂಚೆ ಎಲ್ಲ ಸಣ್ಣ ಇಂಟಾನ್ ಅಂತಲೇ ಮಾಡ್ತಾ ಇದ್ವಿ, ಅದು ಮನೆ ಉಪಯೋಗಕ್ಕೆ ಆಗುತ್ತೆ ಅಂತ. ಈಗ ನೋಡೋಣ ಅಂತ ಹೇಳಿ ಈಗೆಲ್ಲ ಈ ವರ್ಷ VNR ಅಂತ ಒಂದು ಹೈಬ್ರಿಡ್ ತಳಿನ ಬೆಳೆಸ್ತು ನೋಡಿದ್ವಿ. ಇಳುವರಿ ಚೆನ್ನಾಗಿ ಬಂತು. ಅಂದರೆ ಅದರಲ್ಲಿ ಸ್ವಲ್ಪ ಹುಲ್ಲು ಬಿಳುಲ್ಲು ಬರಲಿಲ್ಲ ದನಕ್ಕೆ. ತುಂಗ ಭತ್ತ ಚೆನ್ನಾಗಿದೆ ಹಿಂದೆ ಮಾಡಿದಾಗ. ಅಂತೂ ಅದು ಏನಾಗುತ್ತೆ ಅಂದರೆ, ಈಗ ನಾವು ಕೂಲಿ ಕಾರ್ಮಿಕರ ಒಂದೇ ಒಂದು ಸಹಾಯ ಇಲ್ಲದಲೇ ಭತ್ತ ಬೆಳೀಬೋದು ಅನ್ನೋದನ್ನು ಈಗ ತಿಳ್ಕೊಂಡಿದ್ದೀವಿ. ಅಗ್ರಿಕಲ್ಚರ್ ಡಿಪಾರ್ಟ್ಮೆಂಟಿಂದ ಅದೊಂದು ಭಾಳ ಹೆಲ್ಪ್ ಆಗಿದೆ. ಇಲ್ಲೇ ಎಲ್ಲ ರೀತಿಯ ಒಂದು ಅದರದ್ದು ಮೆಷಿನರೀಸ್ ಇರೋದ್ರಿಂದ ಗದ್ದೆ ನಾಟಿಯಿಂದ ಹಿಡಿದು ಕುಯಿಲ್ವರೆಗೂ ಮತ್ತು ಹುಲ್ಕಟ್ಟ ಪಿಂಡಿ ಕಟ್ಟ ಅಂತ ಒಂದು ಟ್ರ್ಯಾಕ್ಟರ್ ಬರೋವರೆಗೂ ಎಲ್ಲ ಅದು ಕೂಲಿ ಕಾರ್ಮಿಕರ ಅವಲಂಬನೆ ಇಲ್ಲದಲೇ ಇರೋದ್ರಿಂದ ಯಾವತ್ತಿದ್ರೂ ಗದ್ದೆಯಲ್ಲಿ ಭತ್ತ ಬೆಳೆಯೋದು ನಷ್ಟ ಇಲ್ಲ ಅನ್ನೋದು ಈ ವರ್ಷಕ್ಕೆ ನಾನು ತಿಳ್ಕೊಂಡಿದ್ದೀನಿ. 100 ಎಕರೆ ವಿಸ್ತೀರ್ಣದಲ್ಲಿ ನೀವು ತೋಟವನ್ನು ಮಾಡ್ಕೊಂಡು ಬರ್ತಾ ಇದ್ದೀರಿ. ಇದಕ್ಕೆಲ್ಲ ಮೂಲ ನೀರು. ಐಗುರು ಮಲೆನಾಡಾದರೂ ಕೂಡ ನೀರಿಲ್ಲದೆ ನಾವು ಯಾವುದೇ ಬೆಳೆಗಳನ್ನು ಮಾಡ್ಕೊಳ್ಳಲಿಕ್ಕೆ ಸಾಧ್ಯ ಇಲ್ಲ. ಇಂತಹ ಸಂದರ್ಭದಲ್ಲಿ ನಿಮ್ಮ ತೋಟದ ನಿರ್ವಹಣೆಗೆ ನೀರಿನ ಮೂಲ ಹೇಗಿದೆ? ಇದಕ್ಕೆ ಕೆರೆ ಕಟ್ಟೆಗಳನ್ನ ಮಾಡ್ಕೊಂಡಿದೆ. ಪ್ರತಿಯೊಂದು ಬ್ಲಾಕ್ಗಳಲ್ಲೂ ದೊಡ್ಡ ದೊಡ್ಡ ಕೆರೆಗಳಲ್ಲಿ ಸದಾ ನೀರಿರಂಗೆ ನೋಡ್ಕೊಂಡಿದ್ದೀವಿ. ಇದನ್ನು ನಾವು ಬೇಸಿಗೆ ಸಮಯದಲ್ಲಿ ನಾವು ಏನು ಸ್ಪ್ರಿಂಕ್ಲರ್ ಇರಿಗೇಷನ್ ಶುರು ಮಾಡಿದಾಗ ಎಲ್ಲ ಕೆರೆ ಕಟ್ಟೆಯಿಂದನೇ ಡೀಸೆಲ್ ಇಂಜಿನ್ ಉಪಯೋಗಿಸ್ತೀವಿ. ಕರೆಂಟು ಸಹ ಉಪಯೋಗಿಸೋದ್ರಿಂದ ಅದು ಕೆರೆ ಕಟ್ಟೆಗಳ ಮೂಲನೇ ಮುಖ್ಯವಾಗಿದೆ. ಒಟ್ಟಾರೆ ನಿಮ್ಮ ತೋಟದ ನಿರ್ವಹಣೆಗೆ ನೀರಿನ ಮೂಲ ಕೆರೆಗಳು. ಹೌದು ಹೌದು. ಒಳ್ಳೆಯದು ಅರ್ಜುನ್ ಐಗೂರು ಅವರೇ, ಇದುವರೆಗೆ ಕಾಫಿ ಕೃಷಿಯ ಜೊತೆಗೆ ಇತರೆ ಬೆಳೆಗಳನ್ನು ಸಾಗುವಳಿ ಮಾಡಿಕೊಂಡು ಜಾನುವಾರುಗಳನ್ನು ಸಾಕಣೆ ಮಾಡಿಕೊಂಡು ಉತ್ತಮವಾದಂತಹ ಇಳುವರಿಯನ್ನು ಪಡ್ಕೊಂಡು ಸದೃಢವಾಗಿ ಇದೀನಿ ಅನ್ನೋ ವಿಚಾರಗಳನ್ನ ತಿಳಿಸ್ಕೊಟ್ರಿ. ನಿಮ್ಮ ತೋಟವನ್ನು ನೋಡಬೇಕು, ನಿಮ್ಮೊಟ್ಟಿಗೆ ನಿಮ್ಮ ಅನುಭವಗಳನ್ನು ಹಂಚಿಕೊಳ್ಬೇಕು ಅಂತ ನಮ್ಮ ಇತರ ಕೇಳುಗರು ಅಪೇಕ್ಷಿಸಿದರೆ ಸಂಪರ್ಕವನ್ನು ನಿಮ್ಮನ್ನು ಮಾಡುವುದು ಹೇಗೆ? ನನ್ನ ಮೊಬೈಲ್ ಸಂಖ್ಯೆ 944-8907164. ನಿಮ್ಮ ಸಂಪರ್ಕ ಸಂಖ್ಯೆಯನ್ನು ಮತ್ತೊಮ್ಮೆ ತಿಳಿಸಿ. 944-8907164. ಒಳ್ಳೆಯದು ಅರ್ಜುನ್ ಐಗೂರು ಅವರೇ, ಇದುವರೆಗೆ ತಮ್ಮ ಕೃಷಿಯ ಸುದೀರ್ಘ ಅನುಭವಗಳನ್ನು ನಮ್ಮೊಂದಿಗೆ ಹಂಚಿಕೊಂಡ್ರಿ. ತಮ್ಮೆಲ್ಲ ಈ ಅನುಭವಗಳಿಗೆ ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ, ತುಂಬಾ ಧನ್ಯವಾದಗಳು. ಇದುವರೆಗೂ ಕಿಸಾನ್ ವಾಣಿ ಕಾರ್ಯಕ್ರಮದಲ್ಲಿ ಕಾಫಿ, ಕಾಳುಮೆಣಸು ಹಾಗೂ ಏಲಕ್ಕಿ ಬೆಳೆಯಲ್ಲಿನ ಅನುಭವಗಳನ್ನು ಕುರಿತು ಸಕಲೇಶಪುರ ತಾಲೂಕು ಐಗೂರು ಗ್ರಾಮದ ಪ್ರಗತಿಪರ ಕೃಷಿಕ ಚನ್ನಮಲ್ಲಿಕಾರ್ಜುನ ಅವರೊಂದಿಗಿನ ಸಂದರ್ಶನವನ್ನು ಆಲಿಸಿದಿರಿ. ಸಂದರ್ಶಕರು ಗೋರಾ ರವಿಶಂಕರ್. ಇದು ಇಂದಿನ ಕಿಸಾನ್ ವಾಣಿ. ರೈತ ಬಾಂಧವರೇ, ನಾಳೆ ಸಂಜೆ ಪ್ರಸಾರವಾಗಲಿರುವ ಕಿಸಾನ್ ವಾಣಿ ಕಾರ್ಯಕ್ರಮದಲ್ಲಿ ರೈತ ಉತ್ಪಾದಕ ಸಂಸ್ಥೆಯನ್ನು ಲಾಭರಹಿತ ಸಂಸ್ಥೆಯನ್ನಾಗಿ ಮಾರ್ಪಾಡು ಮಾಡುವುದು ಹಾಗೂ ಲಾಭರಹಿತ ಟ್ರಸ್ಟ್ ಆಗಿ ನೋಂದಾಯಿಸುವ ಬಗ್ಗೆ, ಈ ಕುರಿತು ಅರಸೀಕೆರೆಯ ಹಿರಿಯ ಸಹಾಯಕ ತೋಟಗಾರಿಕಾ ನಿರ್ದೇಶಕರಾದ ಬಿ ಸತೀಶ್ ಅವರೊಂದಿಗಿನ ಸಂದರ್ಶನವನ್ನು ಆಲಿಸಬಹುದು. ಸಂದರ್ಶಕರು ಅರಕಲಗೂಡು ವಿ ಮಧುಸೂದನ್. ಮತ್ತೊಮ್ಮೆ ರೈತ ಬಾಂಧವರಿಗೆಲ್ಲ ನಮಸ್ಕಾರಗಳು. ಆಕಾಶವಾಣಿ ಹಾಸನ ಎಫ್ಎಂ. ಇದೀಗ ಒಂದು ಚಿತ್ರಗೀತೆ, ಪಂಚರಂಗಿ ಚಿತ್ರದ್ದು. ಮೂಡಿಬರುತ್ತಿರುವ ಧ್ವನಿ ಸೋನು ನಿಗಮ್ ಅವರದು. ಜಯಂತ್ ಕಾಯ್ಕಿಣಿಯವರ ಸಾಹಿತ್ಯಕ್ಕೆ ಮನೋಮೂರ್ತಿಯವರ ಸಂಗೀತವಿದೆ.